ಯಾಕಂದ್ರೆ ಕೃಷಿಯಲ್ಲಿ ಏನು ಉಪಯೋಗಿಸ್ತೇವೆ, ಗೊಬ್ಬರ ಇರಬಹುದು, ಎಲ್ಲದನ್ನು ಕೂಡ ಹೈನುಗಾರಿಕೆಯಿಂದನೇ ನಾವು ಪೂರೈಕೆ ಮಾಡಬೇಕಾಗ್ತದೆ. ಹೈನುಗಾರಿಕೆ ನಾವು ಮನೆಯಲ್ಲಿ ಮಾಡಿದ್ರೆ ಮಾತ್ರ ನಮ್ಮ ಕೃಷಿ ಒಂದು ಸ್ವಲ್ಪ ಲಾಭದಾಯಕವಾಗಿ ನಮಗೆ ಬರ್ತದೆ. ಕಾರಣ ಇಷ್ಟೇ, ಯಾಕಂದ್ರೆ ಹೈನುಗಾರಿಕೆಯಿಂದ ನಮಗೆ ಗೊಬ್ಬರಗಳು ಸಿಗ್ತವೆ, ಅದು ಒಳ್ಳೆಯ ಹಟ್ಟಿ ಗೊಬ್ಬರಗಳು ಸಿಗ್ತವೆ. ಅದನ್ನು ಒಂದು ಗದ್ದೆಗೆ ಹಾಕಿದ್ರೆ ಕೃಷಿಯಲ್ಲಿ ನಾವು ಲಾಭ ಪಡೆಯಬಹುದು. ಅದೇ ಒಂದು ಕೃಷಿಯಲ್ಲಿ ಮಾಡಲಿಕ್ಕೆ ಹೋದ್ರೆ ಗೊಬ್ಬರವನ್ನು ಕೂಡ ದುಡ್ಡು ಕೊಟ್ಟು ನಾವು ತಂದು ಹಾಕಿದ್ರೆ ಅಲ್ಲಿ ಸಿಗುವಂಥದ್ದು ಬರೀ ಸೊಪ್ಪಿನ ಗೊಬ್ಬರ. ಸೊಪ್ಪಿನ ಗೊಬ್ಬರಕ್ಕಿಂತ ನಮ್ಮ ಹಟ್ಟಿಯ ಗೊಬ್ಬರ ತುಂಬಾ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಹಾಗಾಗಿ ಹೈನುಗಾರಿಕೆಯಲ್ಲಿ ಕೃಷಿ ಬಹಳ ಮುಖ್ಯ ಪಾತ್ರವನ್ನ ವಹಿಸಿಕೊಳ್ತಾ ಇದೆ. ಸಾಮಾನ್ಯವಾಗಿ ಹಸು ಸಾಕಣೆಯನ್ನು ಮಾಡುವಂತಹದ್ದು ಅಥವಾ ಸುಧಾರಿತ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಖರ್ಚು ವೆಚ್ಚವನ್ನು ಒಂದು ಲೆಕ್ಕಾಚಾರ ಮಾಡಿದ್ರೆ ಹೈನುಗಾರಿಕೆ ಲಾಭದಾಯಕ ಅಲ್ಲ ಅಂತ ರೈತರು ಹೇಳುವುದನ್ನ ನಾವು ಕೇಳ್ತೀವಿ. ನಿಜವಾಗಿ ಹೈನುಗಾರಿಕೆ ಲಾಭದಾಯಕವಾಗಿ ಮಾಡುವಂತಹದ್ದು ಹೇಗೆ, ಖರ್ಚನ್ನು ಕಡಿಮೆ ಮಾಡುವಂತಹದ್ದು ಹೇಗೆ? ಪ್ರಾಯಶಃ ಹೆಚ್ಚಿನವರ ಮಾತಲ್ಲಿ ಬರ್ತದೆ. ನಾವು ಬಹಳ ವರ್ಷದಿಂದ ಅಂದ್ರೆ 19 ವರ್ಷದಿಂದ ಕೂಡ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೇನೆ. ನಾನು ಅಲ್ಲಿ ಬರುವಂತದ್ದಷ್ಟೇ, ಪ್ರತಿ ಸಲ ಹೇಳುವುದು ಹಾಗೆ, ನಮ್ಮ ಹೈನುಗಾರರು ನಮ್ಮ ಸಂಘದ ಸದಸ್ಯರು ಏನು ಪೂರೈಸುವುದಿಲ್ಲ, ನಾವೇಕೆ ಇದು ಬಿಡ್ತೇವೆ, ದನ ಕೊಡ್ತೇವೆ ಅಂತ. ಆದ್ರೆ ನಿಜವಾಗಿಯೂ ದನ ಕೊಡುವುದಿಲ್ಲ, ಯಾಕಂದ್ರೆ ಅಲ್ಲಿ ಅವರಿಗೆ ಏನೋ ಒಂದು ಸ್ವಲ್ಪ, ವಾರದಲ್ಲಿ 3 ನಾವು ಉತ್ಪಾದಕರ ಬಟಾವಡೆ ಹಾಕಿದ್ರೆ 1 ಉತ್ಪಾದಕರ ಬಟಾವಡೆ ಅವರ ಕೈಗೆ ಸಿಗ್ತದೆ. ಕಾರಣ ಇಷ್ಟೇ, ನಾವು ಎಲ್ಲಿ ಲಾಸ್ ಅಂತೇಳಿ ಹೇಳ್ತೇವೆ ಅಂತ ಹೇಳಿದ್ರೆ, ನಷ್ಟ ಅನುಭವಿಸುದು ಅಂತ ಹೇಳಿದ್ರೆ, 1 ಕರುಗಳ ಸಾಕಾಣಿಕೆಯಲ್ಲಿ. ಯಾಕಂದ್ರೆ ಕರುವನ್ನ ಸಾಕಾಣಿಕೆ ನಮಗೆ ತುಂಬಾ ಖರ್ಚು ಬೀಳ್ತದೆ. ಒಂದು ಕರು 15 ತಿಂಗಳವರೆಗೆ ಸಾಕಿ ಅದರ ಮೇಲೆ ಅದು ಬೆದೆ ಕಟ್ಟಿ ಗರ್ಭನಿತ್ತು ಮತ್ತೆ ಕರು ಹಾಕುವಾಗ ಇದೆಯಲ್ಲ, ಅದರ ಪ್ರಮಾಣ ನಮಗೆ ತುಂಬಾ ಕಷ್ಟ ಆಗ್ತದೆ. ಮತ್ತೊಂದೇನಂದ್ರೆ, ಕೆಲವೊಂದು 7 ತಿಂಗಳು 8 ತಿಂಗಳು ಆಗಿ ಮತ್ತೆ ಕರು ಹಾಕುರವರೆಗೂ ಕಾಯುವಂಥದ್ದು, ಅದು ಕೆಲವೊಮ್ಮೆ ಅವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟದಾಯಕವಾಗಿ ಪರಿಗಣಿಸ್ತದೆ. ಹಾಗಾಗಿ ಲಾಭದಾಯಕವಾಗಿ ಪರಿಗಣಿಸಬೇಕಂದ್ರೆ ನಾವು ಕರುವನ್ನು 3 ತಿಂಗಳು ದಷ್ಟಪುಷ್ಟವಾಗಿ ಸಾಕಬೇಕು. 3 ತಿಂಗಳ ಮೇಲೆ ಅದಕ್ಕೆ ಕರು ಸಾಕಣೆ ಮಾಡುವವರೇ ಅಷ್ಟು ಜನ ಇರ್ತಾರೆ, ಅವರಿಗೆ ಕೊಡುವಂಥದ್ದು ಅದು ಕೂಡ ನಮಗೆ ಲಾಭ. ಯಾಕಂದ್ರೆ 1 ಕರು 1 ತಿಂಗಳಿಗೆ 1,000 ರೀತಿಯಲ್ಲಿ ಈಗ ನಮ್ಮ ಕಡೆ ಮಾರಾಟವಾಗ್ತಾ ಇದೆ. ಮತ್ತೊಂದು, 7 ತಿಂಗಳು ಗಬ್ಬ ಕಟ್ಟಿದಾಗೆ ಅಂದ್ರೆ ಆ ಹಾಲಿನ ಇಳುವರಿ ಏನು ಕೈ ಬಿಡ್ತೇವೆ ಆ ಟೈಮ್ನಲ್ಲಿ ಕೊಟ್ಟು ಕರು ಹಾಕಿದ ದನವನ್ನ ತೆಗೆದುಕೊಂಡು ಬಂದಾಗ ಅವರ ಏನಿದೆ ಆ ಹಾಲಿನ ಬಟಾವಡೆಯ ರೊಟೇಷನ್ ಏನಿದೆ ಅದು ತುಂಬಾ ಚೆನ್ನಾಗಿ ಬರ್ತದೆ. ಅಲ್ಲಿ ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಕೂಡ ನಾವು ಮಾಡಬಹುದು. ಇನ್ನೊಂದು ಮತ್ತೊಂದು ಪ್ರಮುಖವಾಗಿ ಏನಂದ್ರೆ, ಈ ರಾಸುಗಳಲ್ಲಿ ಬೆದೆ ಬರುವಂತದ್ದು, ಅದರಿಂದ ನಮ್ಮ ಹೈನುಗಾರರಿಗೆ ಬಹಳಷ್ಟು ನಷ್ಟವಾಗ್ತದೆ, ಒಪ್ಕೊಳ್ಳೇಬೇಕು. ಅಲ್ಲಿ ಕೆಲವೊಂದು ನಾವು ಏನು ಸಸ್ಯಗಳನ್ನ ಉಪಯೋಗಿಸ್ಕೊಳ್ಬೇಕು, ವೈಜ್ಞಾನಿಕವಾಗಿಯೂ ಕೂಡ ತುಂಬಾ ಒಳ್ಳೇದು. ನುಗ್ಗೆ ಸೊಪ್ಪಿರ್ಬಹುದು, ಕರಿಬೇವಿನ ಸೊಪ್ಪಿರ್ಬಹುದು, ಗೊಬ್ಬರದ ಸೊಪ್ಪಿರ್ಬಹುದು, ಅದನ್ನೆಲ್ಲ ಹಾಕಿದ್ರಿಂದ ಗರ್ಭಕೋಶಕ್ಕೂ ಕೂಡ ತುಂಬಾ ಬಲ ಬರ್ತದೆ. ಹಾಗೆ ನಿರ್ದಿಷ್ಟ ದಿನದಲ್ಲಿ ಅಂದ್ರೆ 21 ದಿನಕ್ಕೆ ಬೆದೆ ಕಟ್ಟಬೇಕು, ಕರು ಹಾಕಿ 3 ಗಬ್ಬಕ್ಕೆ ನಾವು ಇಂಜೆಕ್ಷನ್ ಅನ್ನ ಹಾಕಬೇಕು. ಆ ಒಂದು ಇಂಜೆಕ್ಷನ್ ಹಾಕಿದ್ದು ನಿಲ್ಬೇಕು ಅಂತಾದ್ರೆ ಸ್ವಲ್ಪ ಮಟ್ಟಿಗೆ ನಾವು ಈ ಸೊಪ್ಪಿನ ವಿಧದಲ್ಲಿ ಹೋದ್ರೆ ನಿಜವಾಗಿಯೂ ಕೂಡ ಹೈನುಗಾರಿಕೆ ಲಾಭದಾಯಕ. ಅದನ್ನ ಕೂಡ ಎಷ್ಟು ಬೇಕಿದ್ರು ಹೇಳ್ಬಹುದು. ಯಾಕಂದ್ರೆ ನಾನೇ ಪ್ರಥಮವಾಗಿ ನಮ್ಮ ಹಾಲುತ್ಪಾದಕ ಸಹಕಾರ ಸಂಘಕ್ಕೆ ಸೇರಿದಾಗ ಹಾಲಿದ್ದು ಸರಾಸರಿ 300 ಲೀಟರ್ ಹಾಲು, ಅದೇ ಈ ಒಂದು ಸಮಯದಲ್ಲಿ ಹೇಳ್ತೇವೆ 500 ಲೀಟರ್ ಹಾಲಾಗಿದೆ. ಹಾಗಾದ್ರೆ ನಷ್ಟ ಆಗಿದ್ರೆ ಆ ಹಾಲಿನ ಇಳುವರಿ ಜಾಸ್ತಿ ಆಗ್ತಾ ಇತ್ತಾ? ಇಲ್ಲ. ಲಾಭ ಆಗೋಕ್ಕೋಸ್ಕರ ನಮ್ಮಲ್ಲಿ ಕೂಡ ಹಾಲಿನ ಇಳುವರಿ ಜಾಸ್ತಿ ಆಗಿದೆ. ಹೈನುಗಾರರು ಅದನ್ನ ಒಪ್ಕೊಂಡಿದ್ದಾರೆ, ಒಳಗಿಂದ ಒಪ್ಕೊಂಡಿದ್ದಾರೆ, ಹೊರಗಿಂದ ತೋರಿಸಲಿಕ್ಕೆ ಒಂದು ಸ್ವಲ್ಪ ಸಂಕೋಚ ಪಡ್ತಾರೆ. ಈಗ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಮಸ್ಯೆಗಳಿವೆ ಎನ್ನುವುದನ್ನ ನೀವು ಹೇಳಿದ್ರಿ. ವಿಶೇಷವಾಗಿ ಗಂಡು ಕರು ಹುಟ್ಟುವಂತಹದ್ದು ಕೂಡ ಒಂದು ರೀತಿಯ ಹೈನುಗಾರಿಕೆ ನಷ್ಟವೇ ಅದು. ಆದ್ರೂ ಕೂಡ ಈ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಈಗ ಪೋಷಕಾಂಶವನ್ನು ನಾವು ಒದಗಿಸುವಂತಹದ್ದು, ಏನು ರೆಡಿಮೇಡ್ ಆಗಿ ಸಿಗುವಂತಹ ಒಂದು ಪಶು ಆಹಾರವನ್ನು ಬಳಕೆ ಮಾಡುವಂತಹದ್ದು, ಇದು ಕೂಡ ಕೃತಕ ಗರ್ಭಧಾರಣೆಯಲ್ಲಿ ಕೆಲವೊಂದು ಸಮಸ್ಯೆಯನ್ನ ತಂದೊಡ್ಡುತ್ತದೆ ಅಂತ ಕೇಳಿದೀವಿ. ಇದು ನಿಜವಾ? ಆದ್ರೆ ಏನು ಮಾಡ್ಲಿಕ್ಕಿಲ್ಲ, ಅನಿವಾರ್ಯವಾಗಿದೆ. ಯಾಕಂದ್ರೆ ಹೈನುಗಾರಿಕೆಯಲ್ಲಿ ನಾವು ಹಾಲನ್ನ ಪಡಿಬೇಕಂತಾದ್ರೆ ಈ ಏನು ನಮ್ಮ ಪಶುಹಾರ ಏನಿದೆ ಪಶುಹಾರನ್ನ ಬಳಕೆ ಮಾಡಲೇಬೇಕಿದೆ. ಅಲ್ಲಿ ಕೂಡ ಪಶುಹಾರನ್ನ ಬಳಕೆ ಮಾಡುವಾಗ ನಮ್ಮ ಹೈನುಗಾರರು ಒಂದು ಸ್ವಲ್ಪ ಗಮನ ಹರಿಸಬೇಕಾಗಿದ್ದು ಒಂದೇ ಅಂಶಕ್ಕೆ, ಯೂರಿಯಾ ಏನು ಉಪಯೋಗಿಸ್ತೇವೆ ಆ ಯೂರಿಯಾದ ಶೇಕಡಾವಾರುಗಳನ್ನ. ಬಹಳಷ್ಟು ಪಶುಹಾರಗಳಿದ್ದಾವೆ, ಬಹಳಷ್ಟು ಏನು ಕಂಪನಿಗಳಿದ್ದಾವೆ, ಅವ್ರು ಹೇಳ್ತಾರೆ ಈ ಪಶುಹಾರ ಉಪಯೋಗಿಸಿದ್ರೆ ಬಹಳ ಒಳ್ಳೆ ಹಾಲು ಬರ್ತದೆ, ನಿಮಗೆ ಒಳ್ಳೆ ಇಳುವರಿ ಬರ್ತದೆ ಅಂತ. ಪ್ರಾಯಶಃ ಅಲ್ಲಿ ಗಮನಿಸಬೇಕು ಯೂರಿಯಾದ ಶೇಕಡಾವಾರು. ಅಲ್ಲಿ ಯೂರಿಯಾ ಏನು ಜಾಸ್ತಿ ಆಗ್ತದೆ, ಯೂರಿಯಾ ಜಾಸ್ತಿ ಆದಾಗ ಹಾಲಿನ ಇಳುವರಿ ತುಂಬಾ ನಮ್ಮ ರೈತರಿಗೆ ಬರ್ತದೆ, ಲಾಭ ಇದರಲ್ಲಿ ಬರಬಹುದು. ಆದ್ರೆ ಗಬ್ಬ ಕಟ್ಟುವಲ್ಲಿ ಆ ಯೂರಿಯಾನೇ ಕೂಡ ಸಮಸ್ಯೆ ಆಗ್ತದೆ. ಹಾಗಾಗಿ ನಮ್ಮ ಕೆಎಂಎಫ್ನವರು ಏನಿದ್ದಾರೆ, ಅವರು ಒಂದು ಶೇಕಡಾವಾರಿನ ಯೂರಿಯಾವನ್ನ ಪಶುಹಾರವನ್ನ ನಮ್ಮ ಎಲ್ಲ ಸಹಕಾರಿ ಸಂಘಕ್ಕೆ ಅವರು ಕೊಡ್ತಾ ಇದ್ದಾರೆ. ಆ ಒಂದು ಪಶುಹಾರನ ನಿಯಮಿತವಾಗಿ ಬಳಸೋದ್ರಿಂದ ಪ್ರಾಯಶಃ ಎಲ್ಲಿ ಕೂಡ ಒಂದು ಗಬ್ಬ ಕಚ್ಚುವಿಕೆಯ ಸಮಸ್ಯೆ ಕೂಡ ಬರಲಿಕ್ಕಿಲ್ಲ. ಆದರೂ ಕೂಡ ಒಮ್ಮೊಮ್ಮೆ ಬರುವುದು ಎಲ್ಲಂದ್ರೆ ಸರಿಯಾದ ಪ್ರಮಾಣದಲ್ಲಿ ನಾವು ಪೋಷಣೆ ಮಾಡದೆ ಇಲ್ಲದಾಗ. ಏನು ಕರುವಿನ ಒಂದು ಪೋಷಣೆ 3 ತಿಂಗಳು 6 ತಿಂಗಳು ಸರಿಯಾಗಿ ಆದರೆ ಆ ಗರ್ಭಕೋಶದಲ್ಲಿ ಏನೂ ಸಮಸ್ಯೆ ಇಲ್ಲದೆ ಸರಿಯಾಗಿ 12-13 ತಿಂಗಳಿಗೆ ಆ ಕರು ಕೂಡ ಬೆದೆ ಬರುವಂಥದ್ದು. ನಮ್ಮ ಒಂದು ಏನು ಈ ಪಶು ಆಹಾರದ ಬಳಕೆ ಇರಬಹುದು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪೋಷಣೆ, ಏನು ಹೈನುಗಾರರ ಪೋಷಣೆ ಬಹಳ ಮುಖ್ಯ ಅಂತ ನಾನು ಹೇಳ್ತೇನೆ. ಇನ್ನೊಂದು ವಿಚಾರ ಈಗ ಈ ಮೇವಿಗೆ ಸಂಬಂಧಪಟ್ಟಂತಹದ್ದು, ಅದರಲ್ಲಿಯೂ ಕೂಡ ಹಸಿರು ಮೇವು ಮತ್ತು ಒಣಮೇವು ಇವುಗಳೊಂದು ಮಿಶ್ರಣವನ್ನು ಕೊಡಬೇಕು ಹಿಂಡಿಯ ಜೊತೆಗೆ ಅಂತ ಹೇಳಿ. ಎಷ್ಟೋ ಕಡೆ ನೋಡುವಂತಹದ್ದು ಈ ಹಸಿರು ಮೇವು ಬೇಸಿಗೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಲಭ್ಯ ಆಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಹಸಿರು ಮೇವಿನ ಒಂದು ಮಹತ್ವ ಏನು, ಕನಿಷ್ಠ ಎಷ್ಟು ಪ್ರಮಾಣದಲ್ಲಿ ಆದರೂ ಕೊಡಲೇಬೇಕು? ಅವರು ಹೇಳ್ತಾರೆ ಈ ಹಸಿರು ಮೇವು ಏನು ಹೇಳ್ತೇವೆ, ಪ್ರಾಯಶಃ ನಮ್ಮ ಕರಾವಳಿಯ ಬದಿಯಲ್ಲಿ ಹಸಿರು ಮೇವಿನ ಒಂದು ಕಡಿಮೆ ಪ್ರಮಾಣ ಕೊರತೆ ಕಾಣ್ತಾ ಇದೆ. ಕಾಣುತ್ತೆ ನಿಜವಾಗಿ ಹೌದು, ಯಾಕಂದ್ರೆ ನಾವು ಇಲ್ಲಿ ಸಮುದ್ರದ ಕಿನಾರೆಯಲ್ಲಿ ಇರುವವರು, ನೀರಿನ ಕೂಡ ಉಪ್ಪಿನಂಶ ಸ್ವಲ್ಪ ಜಾಸ್ತಿ ಇರ್ತದೆ, ಇಲ್ಲಿ ಹಸಿರು ಹುಲ್ಲು ಕೂಡ ಸ್ವಲ್ಪ ಕಷ್ಟವೇ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಕೃಷಿ ಅಧಿಕಾರಿಗಳು ಇಲ್ಲಿಯೂ ಕೂಡ ಹಸಿರು ಮೇವಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಈ ಟೈಮ್ನಲ್ಲಿ ಜೋಳದ ಲಭ್ಯತೆ ಇದೆ, ಜೋಳದ ಬೀಜವನ್ನು ಮೇತುವುದರಿಂದ ಅವು ಮತ್ತೆ ಅಲಸಂದೆ ಬೀಜಗಳನ್ನು ಕೊಡ್ತಾರೆ ಅಲಸಂದೆಯ ಸೊಪ್ಪಿನಿಂದ. ಆಮೇಲೆ ಮತ್ತೊಂದಾಗಿ ಕೋತ್ರಿ ಹುಲ್ಲು ಏನು ದಂಟು ಕೊಡ್ತಾರೆ, ಹುಲ್ಲಿನ ದಂಟು ಎಲ್ಲ ಸಹಕಾರ ಸಂಘಕ್ಕೂ ಅದನ್ನು ಪೂರೈಕೆ ಮಾಡ್ತಾರೆ. ಈ ದೊಡ್ಡ ದೊಡ್ಡ ಏನು ಹೈನುಗಾರಿಕೆ ಮಾಡ್ತಾರೆ ಅವರು ಕೂಡ, ದೊಡ್ಡ ದೊಡ್ಡ ಡೈರಿಯ ಫಾರ್ಮ್ ಮಾಡುವವರು ಎಕರೆಗಟ್ಟಲೆ ಅವರು ಹಸಿರು ಮೇವನ್ನ ನಟ್ಟೆ ಹೈನುಗಾರಿಕೆಯನ್ನ ಮಾಡ್ತಾರೆ. ಯಾಕಂದ್ರೆ ಅದು ಲಾಭದಾಯಕ. ಈ ಒಣ ಮೇವು ಮತ್ತು ಹಸಿರು ಮೇವನ್ನ ಸಮ ಪ್ರಮಾಣದಲ್ಲಿ ಹಾಕಿದಲ್ಲಿ ನಮ್ಮ ಹಾಲಿನಲ್ಲಿ ಜಿಡ್ಡಿನಂಶ ಇರಬಹುದು, ಆ ಕ್ವಾಲಿಟಿ ಇರಬಹುದು, ಡಿಗ್ರಿ ಅಂತ ಹೇಳ್ತೇವೆ, SNF ಅಂತ ಹೇಳ್ತೇವೆ, ಅದು ತುಂಬಾ ಚೆನ್ನಾಗಿ ಬರ್ತದೆ. ಇಂತಿಷ್ಟೇ ಪ್ರಮಾಣ ಅಂತಿಷ್ಟೇ ಪ್ರಮಾಣ ಅನ್ನೋದಕ್ಕಿಂತ ಪ್ರಾಯಶಃ ಬೆಳಿಗ್ಗೆ ಹಸಿರು ಮೇವಿನ ಹಾಕುವುದು, ಸಂಜೆ ಮೇಲೆ ಒಣಮೇವನ್ನ ಹಾಕುವಂತಹ ವ್ಯವಸ್ಥೆ ನಾವು ಮಾಡಿಕೊಂಡ್ರೆ ಇತ್ತಲ್ಲ, ಅದು ತುಂಬಾ ಉಪಯೋಗ. ಹಾಲಿನ ಇಳುವರಿ ಇರಬಹುದು, ಹಾಲಿನ ಗುಣಮಟ್ಟ ಇರಬಹುದು, ಅದೆಲ್ಲದಕ್ಕೂ ತುಂಬಾ ಉತ್ತಮ. ನಮ್ಮ ಕರಾವಳಿಯಲ್ಲಿ ಹಸಿರು ಮೇವು ಸ್ವಲ್ಪ ಕಷ್ಟ ಆಗಿದೆ, ಹಾಗಾಗಿ ಎಲ್ಲರೂ ಕೂಡ ಗೆದ್ದೆಯ ಬದಿಯಿಂದ ಸಿಗುವಂತ ಹಸಿರು ಮೇವನ್ನ ತಗೊಂಬಂದು ಹಾಕ್ತಾರೆ. ಅದರಲ್ಲಿ ಸ್ವಲ್ಪ ಏನು ಕ್ವಾಲಿಟಿ ಏನಿದೆ, ಗುಣಮಟ್ಟ ಏನಿದೆ, ಅದು ಕಡಿಮೆ ಬರ್ತದೆ. ಅಲ್ಲಿ ಹಾಲಿನ ಇಳುವರಿಯ ಮೇಲೆ ಮತ್ತೆ ಗುಣಮಟ್ಟದ ಮೇಲೆ ಕೂಡ ಅದೇ ತರದಲ್ಲಿ ಪರಿಣಾಮವನ್ನ ಬೀರ್ತದೆ. ಈಗ ಹೈನುಗಾರರ ಒಂದು ಜವಾಬ್ದಾರಿ ಏನು ಅಂತಂದ್ರೆ, ಒಂದು ಒಳ್ಳೆಯ ಅಥವಾ ಒಂದು ಉತ್ತಮ ಗುಣಮಟ್ಟದ ಹಾಲನ್ನು ಈ ಹಾಲಿನ ಸೊಸೈಟಿಗೆ ಪೂರೈಕೆ ಮಾಡಬೇಕು ಅಂದ್ರೆ ಹೈನುಗಾರರ ಒಂದು ಜವಾಬ್ದಾರಿ ಏನು? ಹೈನುಗಾರರ ಜವಾಬ್ದಾರಿ ಏನಂತ ಹೇಳಿದ್ರೆ ನಿಯಮಿತವಾಗಿ ಏನಿದೆ ಹೊಟ್ಟೆ ಉಳದ ಮಾತ್ರೆಯನ್ನ ಕೊಡುವಂಥದ್ದು, ದನಕ್ಕೆ ಕ್ಯಾಲ್ಸಿಯಂ ಪೌಡರ್ ಅನ್ನ ಹಾಕುವಂಥದ್ದು. ಹಾಗೆ ಹೈನುಗಾರಿಕೆ ಮಹತ್ವದ್ದೇನಂದ್ರೆ ಹಟ್ಟಿಯ ಒಂದು ಸ್ವಚ್ಛತೆ, ರಾಸುವಿನ ಸ್ವಚ್ಛತೆ. ಬಿಸಿಲಿನಲ್ಲಿ ಈ ಒಂದು ಈ ಬಿಸಿಲು ಉರಿ ಬಿಸಿಲು ಇದೆಯಲ್ಲ, ಈ ಉರಿ ಬಿಸಿಲಿಗೆ ರಾಸುವನ್ನು ಬಿಡದೇ ಇರುವಂಥದ್ದು. ಹಾಗೆ ಇದು ಮತ್ತೆ ನಮ್ಮ ಕಾಲುಬಾಯಿ ಲಸಿಕೆ ಏನಿದೆ 6-6 ತಿಂಗಳಿಗೆ ಬರುವಂಥದ್ದು, ಅದನ್ನು ಅವರಿಗೆ ಕೊಡುವಂಥದ್ದು. ಆಮೇಲೆ ಮತ್ತೊಂದಾಗಿ ಪ್ರಮುಖವಾಗಿ ಈಗ 3 ತಿಂಗಳು ಕರು ಆದ ತಕ್ಷಣ ನಮ್ಮಲ್ಲಿ ಕಿವಿಗೆ ಕಿವಿಯೊಲೆಯನ್ನು ಹಾಕ್ತಾರೆ, ಟ್ಯಾಗ್ ಹಾಕುವಂಥದ್ದು, ಅದು ಬಹಳ ಉಪಯೋಗ. ಮುಂದಿನ ಯಾವುದೇ ತರಹದ ನಮಗೆ ಟ್ರೀಟ್ಮೆಂಟಿಗೂ ಕೂಡ ಆ ಒಂದು ಉಪಯೋಗ, ಅದೆಲ್ಲ ಜವಾಬ್ದಾರಿ ಬೀಳ್ತದೆ. ಹಾಗೆ ಕೂಡ ಸ್ವಚ್ಛತೆಯಾದಂಥ ಹಾಲನ್ನು ಸಂಘಕ್ಕೆ ನೀಡುವಂಥದ್ದು, ಅಲ್ಲಿ ಯಾವುದೇ ಕಲ್ಮಶಗಳಿರ್ಬೋದು, ಅದಕ್ಕೆ ಯಾವುದೇ ತರಹದ ಒಂದು ದ್ರಾವಣದಲ್ಲಿರ್ಬೋದು, ಯಾವುದನ್ನು ಕೂಡ ಸೇರಿಸದೆ ಹಾಗೆ ಒಂದು ಸಹಕಾರ ಸಂಘಕ್ಕೆ ನಮ್ಮ ಡೈರಿಗೆ ತಂದು ಕೊಟ್ಟರೆ ನಿಜವಾಗಿಯೂ ಕೂಡ ಅವರಿಗೂ ಕೂಡ ಉತ್ತಮವಾದ ಬೆಲೆಯನ್ನ ನಮ್ಮ ಸಹಕಾರ ಸಂಸ್ಥೆಯವರು ನೀಡಲಿಕ್ಕೆ ಬದ್ಧರಾಗಿರ್ತೇವೆ. ಸುಜಾತ ಬೈರಿಯವರೇ, ಈಗ 100 ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ಇಲ್ಲಿಯ ಒಂದು ಹೈನುಗಾರರ ಪ್ರವೃತ್ತಿ ಹೇಗಿದೆ ಅಂತ ಅಂದ್ರೆ, ಸೊಸೈಟಿಯಲ್ಲಿ ಯಾವ ರೀತಿ ಅವರು ತೊಡಗಿಸಿಕೊಳ್ಳುತ್ತಾರೆ, ಸೊಸೈಟಿಯೊಂದಿಗೆ ನಾನು ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂತ ಒಂದು ದೃಷ್ಟಿಕೋನ ಇದೆಯಾ ರೈತರಲ್ಲಿ ಅಂತ? ಪ್ರಾಯಶಃ ಇದನ್ನ ಒಂದು 2-3 ವರ್ಷದ ಹಿಂದೆ ಕೇಳಿದ್ರೆ ಹೌದು ಅಂತ ಹೇಳ್ತಾ ಇದ್ದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ಇಷ್ಟೇ, ಯಾಕಂದ್ರೆ ಎಲ್ಲ ಕಡೆಯಲ್ಲಿ ಮೀನುಗಾರಿಕೆ ಬಂದಿದೆ, ಜನರನ್ನ ಮನೆ ಬಾಗಿಲಿಗೆ ಬಂದು ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಕೂಡ ಇದೆ, ಹಾಗೆ ಮತ್ತೊಂದು ಗೇರು ಬೀಜದ ಕಂಪನಿ. ಹಾಗಾಗಿ ಅವರು ಇದನ್ನ ಏನು ಪ್ರವೃತ್ತಿಯಾಗಿ ತಗೊಂಡಿದ್ದಾರೆ, ವೃತ್ತಿಯಾಗಿ ತಗೊಳ್ತಾ ಇಲ್ಲ. ಹೆಚ್ಚಿನವರು ಹಾಗೆ ನಮ್ಮಲ್ಲಿ ಬರ್ತಾರೆ, ಬಂದ ಹಾಲಾಕ್ತಾರೆ, ಹೋಗ್ತಾರೆ, ಅವರ ಒಂದು ಹೊಟ್ಟೆಪಾಡಿ. ಯಾಕಂದ್ರೆ ಹೇಳ್ತಾರೆ ಹೌದು, ಯಾಕಂದ್ರೆ ಇದರಿಂದ ಏನು ನಂಗೆ ಪೂರೈಸ್ತಾ ಇಲ್ಲ, ಹಾಗಾಗಿ ಬೇರೆದು ಅಂತ. ಆದ್ರೆ ಅವರು ಒಂದು ಹಾಲಾಕುವಾಗ ಸಂಘದ ಅಭಿವೃದ್ಧಿಯ ಹಿತದೃಷ್ಟಿಯನ್ನು ಇಟ್ಕೊಂಡೇ ಹಾಲಾಗ್ತಾ ಇರ್ತಾರೆ. ಮತ್ತೆ ಏನೇ ಇರಲಿ, ಸಂಘದಲ್ಲಿ ಯಾವುದೇ ಸಭೆ ಸಮಾರಂಭಗಳಿರಲಿ, ಅವರು ಬಂದು ಸಂಪೂರ್ಣವಾಗಿ ಭಾಗವಹಿಸ್ತಾರೆ. ಈಗ ಒಂದು ಮುಂದಿನ ಏಪ್ರಿಲ್ ಮೇ ಆಗಿ ನಮ್ಮ ಸಂಘ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುವ ಸಂಭ್ರಮದಲ್ಲಿದೆ. ಪ್ರಾಯಶಃ ಅದಕ್ಕೆ ಕಾರಣ ನಮ್ಮ ಸಂಘದ ಸದಸ್ಯರಂತೆ ಹೇಳಬಹುದೇನೋ, ಅಷ್ಟು ನಿಷ್ಠಾವಂತರಾಗಿ ನಮ್ಮ ಸಂಘಕ್ಕೆ ಹಾಲನ್ನು ಪೂರೈಸುವುದರಿಂದ ಸಂಘ ಇಷ್ಟು ಅಭಿವೃದ್ಧಿ ಆಗಿದೆ ಅಂತಾನೆ. ಹಾಲು ಉತ್ಪಾದಕರ ಸಂಖ್ಯೆ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ, ಆದ್ರೆ ಪ್ರಮಾಣ ಜಾಸ್ತಿ ಆಗಿದೆ. ಹಾಲಿನ ಪ್ರಮಾಣ ಜಾಸ್ತಿ ಆಗಿದೆ, ಉತ್ಪಾದಕರ ಸಂಖ್ಯೆ, ಯಾಕಂದ್ರೆ ಫಸ್ಟಿಗೆಲ್ಲ ವರ್ಷ ಇಡೀ ತೆಗೆದ್ರೆ 100 ಚಿಲ್ಲರೆ ಎಲ್ಲ ಬರ್ತಾ ಇತ್ತು. ಆಮೇಲೆ 80 ಬಂದು ಪ್ರಾಯಶಃ ಈಗ ಮೊನ್ನೆ ನೋಡಿದ್ರೆ 70-60 ಬಂದು ನಿಂತಿದೆ. ಬಟ್ ಪ್ರಮಾಣ ಜಾಸ್ತಿ ಆಗಿದೆ, ಹೇಳಲ್ಲ 300 500 ಬಂದಿದೆ ಅಂತ ಹೇಳಿ. ಹೈನುಗಾರಿಕೆಯ ಜೊತೆ ಜೊತೆಗೆ ನೀವು ಭತ್ತದ ಕೃಷಿಯನ್ನು ಮಾಡ್ತಾ ಇದ್ರಿ, ಮತ್ತೆ ಬೇಸಿಗೆಯಲ್ಲಿ ನೆಲಗಡಲೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ಇದರ ಒಂದು ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿ. ಬಹಳಷ್ಟು ಸುಖ ಅನ್ನೋದಕ್ಕಿಂತ ಕಷ್ಟನೇ ಜಾಸ್ತಿ. ಯಾಕಂದ್ರೆ ನಮ್ಗೆ ಹೊರಗಡೆ ಕೂಲಿಗಳ ಸಮಸ್ಯೆ ಇರಬಹುದು, ಅವರಿಗೆ ಕೊಡುವಂತಹ ಒಂದು ಖರ್ಚು ವೆಚ್ಚಗಳಿರ್ಬಹುದು, ಅದೆಲ್ಲ ತುಂಬಾ ಭಾರಿಯಾಗಿ ಬೀಳ್ತದೆ ನಮ್ಗೆ. ಈ ಸಲ ಅಂತೂ ಬಹಳಷ್ಟು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಕಾರಣ ಇಷ್ಟೇ, ಒಂದು ಅಕಾಲಿಕ ಮಳೆಯಿಂದ. ಯಾಕಂದ್ರೆ ಆ ಒಂದು ಫಸಲು ಬಂದು ಇನ್ನೇನು ನಾವು ಕಟಾವು ಮಾಡಿ ಮನೆಗೆ ತರಬೇಕು ಅನ್ನುವಾಗ ಮಳೆ ಬಂದು ನಮ್ಗೆ ಕೊಟ್ಟಿರುವಂತದ್ದು, ಹಾಗೆ ಒಣಹುಲ್ಲು ಕೂಡ ಪೂರ್ತಿಯಾಗಿ ಮನೆಗೆ ಬರದೇ ಇರುವಂತದ್ದು, ಹಾಗೆ ಏನೋ ನಮ್ಮ ಹಿರಿಯರು ಮಾಡ್ಕೊಂಡಿದ್ದ ಹೋಗಿದ್ದಾರೆ ಕೃಷಿಯನ್ನ, ಆ ಒಂದು ಕೃಷಿಯನ್ನು ಕೂಡ, ಯಾಕಂದ್ರೆ ನಾವು ಹೈನುಗಾರಿಕೆಯನ್ನು ಮಾಡ್ಕೊಂಡಿರೋದ್ರಿಂದ ಕೃಷಿಯಲ್ಲಿ ಅಷ್ಟಾಗಿ ನಷ್ಟ ಅನುಭವಿಸ್ಲಿಲ್ಲ, ಅಂದ್ರೂ ಲಾಭಗಳು ಕಮ್ಮಿ ಇರಬಹುದು. ಇವತ್ತಲ್ಲ ನಾಳೆ ಭೂಮಿ ತಾಯಿಗೆ ಹಾಕಿದ್ದು ಕೊಟ್ಟೆ ಕೊಡ್ತಾಳೆ ಎನ್ನುವ ಆಶಾವಾದದಿಂದ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಇದರಲ್ಲಿ ಯಾವ ರೀತಿ ಒಂದು ಸುಧಾರಣೆ ಆಗಿದೆ ಭತ್ತ ಕೃಷಿ ಮಾಡುವಂತಹ ವಿಧಾನದಲ್ಲಿ? ಬಹಳಷ್ಟು ಸುಧಾರಣೆ ಆಗಿದೆ. ಒಂದು ಮಿಷನ್ನ ಒಂದು ನೇಜಿ ಕಾರ್ಯಗಳು ಬಂದಿದೆ. ನಾವು ಜನರನ್ನು ಅನುಭವಿಸ್ಬೇಕಿತ್ತು. ನಾವು ಎಸ್ಪೆಷಲಿ ನಾವು ಹೊರಗಡೆ ಗೆದ್ದೆ ಹೋಗೋದಕ್ಕಿಂತ ಮನೆ ಒಳಗೆ ಮಾಡೋದು ಜಾಸ್ತಿ. ಫಸ್ಟಿಗೆ ಏನಿತ್ತು ಅಂದ್ರೆ, ಅದ ನಟ್ಟಿ ಕಾರ್ಯ ಶುರುವಾಯಿತು ಅಂದ್ರೆ ಒಂದೂವರೆ ತಿಂಗಳು ನಾವು ಮನೆ ಒಳಗೆ ಎಲ್ಲರಿಗೂ ತಿಂಡಿ ಮಾಡಿ ಕೊಡುವಂತದ್ದಿತ್ತು. ಇದೀಗ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ 2-3 ಮುಗಿತದೆ. ಇನ್ನು ಫಸಲು ಕಟಾವಿಗೆ ಬಂದಾಗ್ಲೂ ಹಾಗೆ 1 ನಾವು ತಿಂಡಿ ಮಾಡಿ ಕೊಡಬೇಕಿತ್ತು, ಬೆಳಿಗ್ಗೆ ಮಧ್ಯಾಹ್ನ ಅಂತೆಲ್ಲ. ಈಗ ಏನಾಗಿದೆ ಅಂದ್ರೆ ನಮ್ಗೆ ಗೊತ್ತೇ ಆಗುದಿಲ್ಲ, ಬಯಲಿನಲ್ಲಿ ಯಾವಾಗ ಕಟಾವ್ ಆಗಿದೆ, ಯಾವಾಗ ಬಿಟ್ಟಿದೆ, ಭತ್ತ ಮನೆಗೆ ಬಂದ್ಮೇಲೆ ಗೊತ್ತು ಓ ಕಟಾವ್ ಆಗಿದೆ ಅಂತ. ಯಾಕಂದ್ರೆ ಎಲ್ಲದಕ್ಕೂ ಕೂಡ ಮಿಷನರಿಗಳು ನಮ್ಮನ್ನ ನಾವು ಅವಲಂಬಿಸ್ಕೊಂಡಿದ್ದೇವೆ ಅಂತಾನೆ ಹೇಳ್ಬಹುದೇನೋ. ಟಿಲ್ಲರ್ ಇರ್ಬೋದು, ಟ್ರ್ಯಾಕ್ಟರ್ ಇರೋದು. ನಿಜವಾಗಿ ನಮ್ಮ ಮನೆಯಲ್ಲೂ ಕೂಡ ಹೋರಿ ಇತ್ತು. ಹೋರಿಯ ಒಂದು ಹೂಟಿ ಆಳಿಗೆ ನಮ್ಗೆ ಸಮಸ್ಯೆಯಾಗಿ ನಾವು ಮಿಷನ್ ಅನ್ನ ತಂದ್ವಿ. ಆಮೇಲೆ ನೆಲಗಡಲೆ ನಡಲಿಕ್ಕೆ ಆಳಿನ ಸಮಸ್ಯೆಯಾಗಿ ನೆಲಗಡಲೆ ನಡುವ ಮಿಷನ್ ಅನ್ನು ಕೂಡ ನಾವು ತಂದಿದ್ದೇವೆ. ಇವತ್ತು ನೆಲಗಡಲೆ ನೆಡುವ ಪ್ರಾಯಶಃ ನಾವು ಒಂದು 4 ಹಿಂದೆ ನೆಲಗಡಲೆ ನೆಡುವುದಂದ್ರೆ ಬೆಳಿಗ್ಗೆ ಬೇಗ ಎದ್ದು ಅವರಿಗೆ ಚಹಾ ಮಾಡಿಕೊಟ್ಟು ಕಳಿಸ್ಬೇಕಿತ್ತು. ಇವತ್ತು ನೆಲಗಡಲೆ ನೆಡುವ ನಮ್ಗೆ ವಿಷಯನೇ ಗೊತ್ತಿಲ್ಲ, ಆಮೇಲೆ ಗೊತ್ತಾಯ್ತು. ಯಾಕಂದ್ರೆ ಮಿಷನ್ ಇದೆ, ಒಬ್ರು ಹೋಗ್ತಾರೆ, ಒಬ್ರು ಹಾಕ್ಲಿಕ್ಕೆ ಹೋಗ್ತಾರೆ, ಇಬ್ಬರೇ ಜನರಿಂದ. ಹಾಗಾಗಿ ಅದು ಕೂಡ ನಮ್ಗೆ ಬಹಳಷ್ಟು ಉಪಯೋಗ ಆಗಿದೆ. ಅಂದ್ರೆ ಈಗ ಜನರಿಗೆ ಕೊಡುವಂತದ್ದನ್ನ ಮಿಷನ್ಗೆ ಕೊಟ್ಟು ಅಲ್ಲೇನೋ ಒಂದು ಲಾಭ ಅಲ್ದಿದ್ರು ಆ ನಷ್ಟದ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಕಾಡು ಪ್ರಾಣಿಗಳ ಹಾವಳಿ ಇದೆಯಾ ಈ ಪ್ರದೇಶದಲ್ಲಿ? ಇಲ್ಲ, ಅಷ್ಟಾಗಿ ಇಲ್ಲ. ಇರುವುದು ಏನಂದ್ರೆ ಒಂದು ಪಾರಿವಾಳ, ಒಂದು ನವಿಲಿನ ಹಾವಳಿ, ಅದೆರಡೆ ಬಿಟ್ರೆ ಮತ್ತೆ ಈ ಪ್ರದೇಶದಲ್ಲಿ ಇಲ್ಲ, ಹಂದಿಗಳ ಸಮಸ್ಯೆ ಏನು ಇಲ್ಲ. ನೆಲಗಡಲೆ ಕೃಷಿ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ, ಸದ್ಯ ಇರುವಂತಹ ಒಂದು ತಳಿಗಳು ಯಾವ್ಯಾವ ಹಾಗೂ ಅದರ ಒಂದು ಕೃಷಿ? ನೆಲಗಡಲೆ ಮಾಡ್ತಾ ಇದ್ದೇವೆ, ಬಟ್ ನಾವು ತಳಿಗಳಂದ್ರೆ ಇಲ್ಲಿ ಕೃಷಿ ಇಲಾಖೆಯಿಂದ ಏನು ತರ್ತೇವೆ ಅದೇ ತಳಿಯನ್ನ, ಸುಧಾರಿತ ತಳಿ ಅದು ಬರುತ್ತೆ. ಆದ್ರೆ 100 ಬರ್ದನೆ ಇರಬಹುದು. ಅದಕ್ಕೆ ಕಾರಣ ನಮ್ಮ ಗೆದ್ದೆಯೂ ಇರಬಹುದು, ಅಲ್ಲಿ ಉಪ್ಪಿನಂಶ ಎಲ್ಲ ಜಾಸ್ತಿ ಇದ್ರೆ ಅದಕ್ಕೂ ಮುಂಚೆ ನೆಲಗಡಲೆ ನೋಡುವ 2 ಮುಂಚೆ ಅದನ್ನ ಚೆನ್ನಾಗಿ ನಾಟಿ ಮಾಡಿ ಉಪ್ಪಿನಂಶ ಏನಿದೆ ಅದನ್ನೆಲ್ಲ ಇಡೀ ಗೆದ್ದೆಗೆ ಹಾಕಿ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೇವೆ. ನೆಲಗಡಲೆ ನಡೆದು ಅಂತ ಹೇಳಿದ್ರೆ ಇವಾಗ ಏನು ಸಮಯಗಳು ಮೀರಿ ಕೂಡ ಹೋಗಿದೆ, ಹಾಗೆ ನಟ್ಟ ಮೇಲೆ ಆದ ಕಸ ಕೀಳುವಂತದ್ದು ಅದೆಲ್ಲವೂ ಕೆಲಸಗಳು ಕೂಡ ಸ್ವಲ್ಪ ಬರ್ತದೆ. ಬೇಸಿಗೆಯಲ್ಲಿ ತರಕಾರಿ ಅಂತ ಏನಾದ್ರು ಮಾಡ್ತೀರಾ? ತರಕಾರಿ ಸ್ವಲ್ಪ ಮಾಡ್ತೇವೆ ಅಷ್ಟೇ, ಅಂದ್ರೆ ಮನೆ ಮಟ್ಟಿಗೆ ಮಾತ್ರ ಮಾಡುವಂತದ್ದು, ಹೊರಗಡೆ ಕೊಡುವಂತದ್ದೇನಿಲ್ಲ. ಯಾಕೆ ಹರಿಸೊಪ್ಪು ಇರ್ಬೋದು, ಬೆಂಡೆ ಇರ್ಬೋದು, ಬದನೆ ಇರ್ಬೋದು, ಈ ಸಲ ಎಲ್ಲ ಹಾಕ್ತು ಮೊನ್ನೆ ಮಳೆಗೆ ಎಲ್ಲ ಉಳಿಸ್ಕೊಂಡು ಹೋಯ್ತು. ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡುವಂತಹದ್ದು ಮಹಿಳೆಯರು ಕೂಡ ಸಂಘಟಿತರಾಗ್ತಾ ಇದ್ದಾರೆ, ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾರೆ ಅಂತಂದ್ರೆ, ಮೊದ್ಲೆಲ್ಲ ಮನೆಗೆ ಸೀಮಿತವಾಗಿದ್ರು ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಬೇರೆ ಬೇರೆ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು ಇಂಥ ಒಂದು ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಕೃಷಿಗೆ ಪೂರಕವಾಗಿ ಅವರು ಕೂಡ ದುಡಿತಾ ಇದ್ದಾರೆ ಅಂತ, ಅವರ ದುಡಿಮೆಗೆ ಒಂದು ರೆಕಗ್ನಿಷನ್ ಸಿಗ್ತಾ ಇದೆ ಅಂತ. ಹೌದು, ಯಾಕಂದ್ರೆ ನಮ್ಮಲ್ಲೇ ಬಹಳಷ್ಟು ಸ್ವಸಹಾಯ ಸಂಘಗಳಿದ್ದಾವೆ. ಆ ಸ್ವಸಹಾಯ ಸಂಘದ ಮೂಲಕ ತರಕಾರಿಯನ್ನ ನಟ್ಟು ಆ ತರಕಾರಿಯನ್ನ ನಮ್ಮ ಒಂದು ಸೊಸೈಟಿಯಲ್ಲಿ ಮಾರುವಂತಹ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಅದರಿಂದ ಒಂದೆರಡು ಲಾಭ ಸ್ವಸಹಾಯ ಸಂಘಕ್ಕೆ ಸಂಘಟಿಸಿದ್ದೆ. ಆ ಸ್ವಸಹಾಯ ಸಂಘದಿಂದ ನಮ್ಮ ಹೈನುಗಾರರು ಏನು ಸಾಲವನ್ನು ತೆಗೆದುಕೊಳ್ಳುವುದಿರಬಹುದು, ಅದರಿಂದ ಅವರಲ್ಲೂ ಕೂಡ ಒಂದು ಸ್ವಾವಲಂಬನೆಯನ್ನು ಸಿಗ್ತದೆ. ಅಲ್ಲಿಗೆ ಒಂದು ಚೆಂಡಿಗೆಯನ್ನು ಮಾಡುವಂತಹ ಒಂದು ಫ್ಯಾಕ್ಟ್ರಿ ಕೂಡ ಇದೆ, ಅಲ್ಲಿಗೂ ಕೂಡ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಕೂಡ ಹೋಗ್ತಾರೆ. ಹೀಗೆ ಪ್ರಾಯಶಃ ಹೆಣ್ಣು ಅನ್ನೋದು ನಾಲ್ಕು ಗೋಡೆಯ ಮಧ್ಯೆ ಇರದೆ ಹೊರಗಡೆಯೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ಳುವಲ್ಲಿ ಈಗ ತೊಡಗಿಸಿದ್ದಾಳೆ. ಮತ್ತೊಂದು ವಿಷಯ ಹೇಳಬೇಕಂದ್ರೆ, ಇತ್ತೀಚಿನ ದಿನದಲ್ಲಿ ಪುರುಷರಿಗಿಂತ ಮಹಿಳೆಯರ ತಲೆ ಮೇಲೆ ಸಾಲದ ಹೊರೆ ಜಾಸ್ತಿ ಇದೆಯೇನು ಅಂತ. ಯಾಕಂದ್ರೆ ಈ ಸ್ವಸಹಾಯ ಸಂಘ ಆದದ್ದರಿಂದ ಎಲ್ಲಾ ಕಡೆ ಮಹಿಳೆಯರನ್ನ ನಂಬಿ ಸಾಲ ಕೊಡ್ತಾರೆ, ಬ್ಯಾಂಕಿನವರು ಇರ್ಬೋದು, ಸ್ವಸಹಾಯ ಸಂಘದ ಇರ್ಬೋದು. ಯಾಕಂದ್ರೆ ಮಹಿಳೆಯರಲ್ಲಿ ಅಷ್ಟು ಪಕ್ವತೆ ಇರ್ತದೆ ಸಾಲವನ್ನು ಕಟ್ಟುವುದರಲ್ಲಿ ಪುರುಷರಿಗಿಂತ. ಹಾಗಾಗಿ ಒಂದೊಂದು ತಲೆಗೆ ಪುರುಷರಿಗಿಂತ ಮಹಿಳೆಯರ ತಲೆ ಮೇಲೆ ಸಾಲದ ಹೊರೆ ಇದ್ದಿರ್ಬೋದು. ಇದರ ಜೊತೆಗೆ ಈ ತರಬೇತಿಯ ಒಂದು ಅವಶ್ಯಕತೆ ಮತ್ತು ತರಬೇತಿ ಪಡುವಂತಹ ಒಂದು ವ್ಯವಸ್ಥೆ, ಈಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ನೀಡುವಂತಹ ವ್ಯವಸ್ಥೆ ಇರ್ತದೆ, ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿಯೂ ಕೂಡ ತರಬೇತಿಯನ್ನು ನೀಡುವಂತಹ ಒಂದು ವ್ಯವಸ್ಥೆ ಇರ್ತದೆ, ಇದನ್ನು ಸ್ವ ಉದ್ಯೋಗಕ್ಕೆ ಪೂರಕವಾಗಿ ಹೇಗೆ ಪಡ್ಕೊಳ್ಬಹುದು, ಹೇಗೆ ಮುಂದುವರಿಬಹುದು? ಸ್ವ ಉದ್ಯೋಗಕ್ಕೆ ಪೂರಕವಾಗಿ ನಮ್ಮ ಕೃಷಿ ಇಲಾಖೆಯವರೇ ಬರ್ತಾರೆ ನಮಗೆ ತರಬೇತಿ ಕೊಡಲು. ತೆಂಗಿನ ಬೆಳೆ ಇರಬಹುದು, ಮೀನಿನ ಕೃಷಿ ಇರಬಹುದು, ತರಕಾರಿ ಸೌಂತೆಯ ಒಂದು ಇದು ಇರಬಹುದು, ಅದಕ್ಕೆಲ್ಲ ಬರ್ತಾರೆ. ಆ ಉಪಯೋಗವನ್ನು ಪಡೆದುಕೊಂಡ್ರೆ ನಿಜವಾಗಿಯೂ ಒಳ್ಳೆ ತರದಲ್ಲಿ ಆಗ್ತದೆ. ಮತ್ತೆ ನಾವು ಯಾವತ್ತೂ ಕೂಡ ಕೃಷಿ ಒಂದು ಕೃಷಿಯನ್ನು ಮಾಡುವಾಗ ಕೃಷಿ ಇಲಾಖೆಯ ಸಂಪರ್ಕ ಇದ್ದಷ್ಟು ಬಹಳಷ್ಟು ಉಪಯೋಗ. ಯಾಕಂದ್ರೆ ನಾವೊಬ್ರು ನಮ್ಮ ಸ್ನೇಹಿತರು ಹರಿಸೊಪ್ಪು ನಟರು, ಆ ಹರಿವೆ ಸೊಪ್ಪಿನಲ್ಲಿ ಏನೋ ಒಂದಿಷ್ಟು ಬಿಳಿ ಕಣಗಳು ಬಂದಾಗ, ಹುಳಗಳು ಬಂದಾಗ ಅದು ಮಾರುಕಟ್ಟೆಗೆ ಯೋಗ್ಯವಾಗುವುದಿಲ್ಲ ಆ ಬೆಳೆ ಜಾಸ್ತಿ ಆದ್ರೆ. ಹಾಗಾಗಿ ಅವರು ಕೂಡಲೇ ಕೃಷಿ ಇಲಾಖೆಗೆ ಫೋನ್ ಮಾಡಿದ್ರು, ಅವ್ರು ಹೇಳಿದ್ರು ಹುಳಿ ಮಜ್ಜಿಗೆಯನ್ನ ನೀವು ಸಿಂಪಡಿಸಿ ಹೋಗ್ತದೆ ಅಂತ. ಅದು ಮಾಡಿದ್ರು, ಅದರಿಂದ ಉಪಯೋಗ ಆಯ್ತು. ಅಂದ್ರೆ ನಾವು ಈಗ ಒಂದು ಕೃಷಿ ಮಾಡ್ತಾ ಇದ್ದೇವೆ, ಮನೆ ಮಟ್ಟಿಗೆ ಇರಬಹುದು, ಇಲ್ಲ ಹೊರಗಡೆ ಒಂದು ಇರಬಹುದು, ಅದೆಲ್ಲದಕ್ಕೂ ಕೂಡ ಕೃಷಿ ಇಲಾಖೆಯ ಸಂಪರ್ಕ, ಅಲ್ಲಿ ಆಯಾಯ ಕಾಲಕ್ಕೆ ಯಾವ ಯಾವ ಒಂದು ಇದಕ್ಕೆ ಸಬ್ಸಿಡಿ ಬರ್ತದೆ ನಮಗೆ, ಅದರಿಂದ ನಮಗೆ ಏನು ಉಪಯೋಗ ಆಗ್ತದೆ, ಇಲ್ಲ ನಮ್ಮ ಹೈನುಗಾರಿಕೆಗೋ ನಮ್ಮ ಕೃಷಿಗೋ ನಮ್ಮ ಊರಿಗೋ ಏನಾದರೂ ಲಾಭದಾಯಕವಾಗಬಹುದಾ ಅನ್ನುವ ದೃಷ್ಟಿಯಿಂದ ನಾವು ಕೃಷಿ ಇಲಾಖೆಯ ನೇರ ಸಂಪರ್ಕದಲ್ಲಿ ಸದಾ ಇದ್ದಲ್ಲಿ ನಿಜವಾಗಿಯೂ ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು ಲಾಭದಾಯಕವಾಗಿ ಬರ್ತದೆ. ಬಹಳ ಸಂತೋಷ ಸುಜಾತ ಬಾಯರಿಯವರೇ, ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುವುದರ ಜೊತೆ ಜೊತೆಗೆ ಕೃಷಿಯಲ್ಲಿ ಕೂಡ ಸಾಕಷ್ಟು ಉತ್ಸಾಹದಿಂದ ನೀವು ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಅನುಭವದ ಮಾತನ್ನು ನಮ್ಮ ಕೇಳುವರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಹೈನುಗಾರಿಕೆ ಮತ್ತು ಸಮಗ್ರ ಕೃಷಿ ಈ ಕುರಿತು ಹಂದಟ್ಟು ಹಾಲು ಉತ್ಪಾದಕರ ಮಹಿಳಾ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸುಜಾತ ಬಾಯಿರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್ ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜ್ ಆಗ್ತಾ ಐತೆ. ಸೊಳ್ಳೆ ನೋಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ